ಹಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮನೆಯ ಒಂದು ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸುಸ್ಥಿರ ಸ್ಥಿತಿನಲ್ಲಿ ಇರಲಿಲ್ಲ, ಬಹಳ ಕಷ್ಟದ ಸ್ಥಿತಿನಲ್ಲಿ ಇತ್ತು. ಅದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಏನಪ್ಪ ಮಾಡೋದು, ಈ ಒಂದು ಆರ್ಥಿಕ ಪರಿಸ್ಥಿತಿ ಬಹಳ ತಾಳ್ಮಟ್ಟದಲ್ಲಿರೋದ್ರಿಂದ ನಾವು ಯಾವ ರೀತಿ ನಮ್ಮ ಕುಟುಂಬದ ಸುಧಾರಣೆ ಮಾಡೋದು ಅಂತ ಅಂದ್ಬಿಟ್ಟು ಒಂದು ಯೋಚನೆ ಮಾಡಿದ್ವಿ. ಯಾತಕ್ಕೆ ಅಷ್ಟೊಂದು ಕಷ್ಟದ ಪರಿಸ್ಥಿತಿ ಇತ್ತು? ಕಷ್ಟದ ಪರಿಸ್ಥಿತಿ ಅಂತ ಅಂದ್ರೆ, ನಾವೆಲ್ಲ ವಿದ್ಯಾಭ್ಯಾಸ ಮಾಡ್ತಿದ್ವಿ, ನಾವು 6 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ, 3 ಜನ ಗಂಡ್ಮಕ್ಳು, 3 ಜನ ಹೆಣ್ಮಕ್ಳು. ನಾನೇ 2ನೇ ಮಗ, ನನ್ನ ಅಣ್ಣ ಒಬ್ಬರಿದ್ದಾರೆ, ನನ್ನ ತಮ್ಮ ಒಬ್ಬರಿದ್ದಾರೆ, ನನಗೆ 3 ಜನ ಇದ್ದಾರೆ ತಂಗಿಯರು. ಹಾಗಾಗಿ ನಾವೆಲ್ಲ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಮ್ಮ ತಂದೆ ತಾಯಿ ಬಹಳ ಕಷ್ಟನ ಪಟ್ಟು. ಜಮೀನು ಎಷ್ಟೈತೆ ನಿಮ್ಮ ತಂದೆ? ಜಮೀನು 4 ಎಕರೆ 10 ಕುಂಟೆ ಅಷ್ಟೇ ನಮ್ದು ಜಮೀನು. ಅದೇ ಜಮೀನಲ್ಲೇ ವ್ಯವಸಾಯ ಮಾಡಿ ನಿಮ್ಮನ್ನೆಲ್ಲ ಓದಿಸಿದ್ರು? ಹೌದು. ಹಾಗಾಗಿ ಕಷ್ಟ ಆಯ್ತು ಅಂತ? ಕಷ್ಟ ಆಯ್ತು. ಹಾಗಾಗಿ ಕಷ್ಟ ಆಯ್ತು. ಅವತ್ತಿನ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ದೊಡ್ಡ ಹಣ ಬರ್ತಕ್ಕಂತ ಬೆಳೆನ ಬೆಳೆಯುವಂತ ಸಂದರ್ಭ ನಮ್ಮ ತಂದೆಗೆ ತಾಯಿಗೆ ಇರಲಿಲ್ಲ. ನಾವು ಕೃಷಿನ ಮಾಡಿದ್ರೆ ನಮ್ಗೆ ಬೇಗ ಆದಾಯ ಬರುತ್ತೆ, ಆ ಆದಾಯದಲ್ಲಿ ನಮ್ಮ ಮನೆಯ ಕಷ್ಟ ಸುಖನ ನೀಗಿಸಬಹುದಲ್ಲ ಅಂತ ಒಂದು ಯೋಚನೆ ಮಾಡಿದ್ವಿ. ನಿಮ್ ತಂದೆನೂ ಕೃಷಿನೇ ತಾನೇ ಮಾಡ್ತಾ ಇದ್ದಿದ್ದು? ನಮ್ ತಂದೆ ಕೃಷಿ ಮಾಡ್ತಾ ಇದ್ರು, ಆದ್ರೆ ಯಾವುದೇ ರೀತಿನ ವಾಣಿಜ್ಯ ಬೆಳೆನ ಅವ್ರು ಬೆಳಿತಿರ್ಲಿಲ್ಲ. ಏನ್ ಬೆಳಿತಾ? ಭತ್ತ ಬೆಳೀತಾ ಇದ್ರು, ಮತ್ತೆ ಹಾಗೇನೆ ಬೇರೆ ಕಾಳು ಕಡ್ಡಿನ ಬೆಳ್ಕೊಳ್ತಾ ಇದ್ರು ಅವರು. ಅವತ್ತಿನ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಬೆಳೆ ಮಾಡ್ಲಿಕ್ಕೆ ಅವ್ರ ಹತ್ರ ಹಣನೂ ಸಹ ಇರ್ಲಿಲ್ಲ. ತಮಗೆ ಕೃಷಿ ಮಾಡಿದ್ರೆ ನಮ್ಮನೆ ಆರ್ಥಿಕ ಸಮಸ್ಯೆ ತೀರುತ್ತೆ ಅಂತ ಭಾವನೆ ಬೆಳೆಯೋದಕ್ಕೆ ಏನ್ ಕಾರಣ? ಭಾವನೆ ಬೆಳಿಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಅಕ್ಕಪಕ್ಕದಲ್ಲಿ ಅವಾಗ ತಾನೆ ಕೇಳದರು ಬಂದು ಶುಂಠಿನ ಹಾಕ್ತಾ ಇದ್ರು. ಅವಾಗ ನಾನು 1 ವರ್ಷ ಅವ್ರ ಹತ್ರ ಆ ಶುಂಠಿನ ನೋಡಿದೆ. ಆ ಶುಂಠಿ ಬೆಳೆನಲ್ಲಿ ಅಲ್ಪ ಸ್ವಲ್ಪ ಅನುಭವನೂ ನನಗಾಯ್ತು. ಹಾಗಾಗಿ ಅವತ್ತಿನ ಸಂದರ್ಭದಲ್ಲಿ ಒಂದು ಬ್ಯಾಗ್ 700 ರೂಪಾಯಿ ಇತ್ತು ಶುಂಠಿಗೆ, 60 ಕೆಜಿ ಬ್ಯಾಗ್ಗೆ 700 ರೂಪಾಯಿ ಇತ್ತು. ನಾನು ಒಂದು 4 ಎಕರೆಗೆ ಹಾಕಿದ್ರೆ ನಾವು ಒಂದು ಅಲ್ಪ ಸ್ವಲ್ಪ ಹಣ ನಮಗೆ ಬರುತ್ತೆ, ಆ ಹಣದಲ್ಲಿ ನಮ್ಮ ಕಷ್ಟ ನಾವು ನಿಭಾಯಿಸ್ಬೋದಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಸ್ನೇಹಿತರ ಹತ್ರ ಹಣಕಾಸಿನ ನೆರವನ್ನ ಪಡ್ಕೊಂಡು ನನ್ನ ಅಣ್ಣ ತಮ್ಮಂದ್ರ ಜೊತೆ, ನನ್ನ ಅಕ್ಕ ತಂಗಿಯರ ಜೊತೆ, ಎಲ್ರ ಜೊತೆನೂ ನಾನು ಮಾತನಾಡಿ, ನೋಡಿ ನಾವು ಈ ರೀತಿ ಬೆಳೆ ಬೆಳೆದ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ, ಒಂದು ದೊಡ್ಡ ಮಟ್ಟದ ಹಣ ಬರುತ್ತೆ, ಆ ಹಣ ಬಂದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಒಂದು ಚೆನ್ನಾಗಿರುತ್ತೆ ಅಂತ ಒಂದನ್ನ ಯೋಚನೆ ಮಾಡಿದ್ವಿ. ಎಲ್ಲರೂ ಕೂತು ಸಮಾಲೋಚನೆ ಮಾಡಿದ್ವಿ. ಸಮಾಲೋಚನೆ ಮಾಡಿದ ನಂತರ ನಾವು ಆ ಶುಂಠಿ ಬೆಳೆನ ಬೆಳಿಲಿಕ್ಕೆ ನಾನು ಪ್ರಾರಂಭ ಮಾಡಿದೆ 1997 ಇಸ್ವಿನಲ್ಲಿ. ನಾನು ಸುಮಾರು 100 ಬ್ಯಾಗ್ ಶುಂಠಿನ ಹಾಕ್ತೇನೆ. ನಾನು 100 ಬ್ಯಾಗ್ ಶುಂಠಿ ಹಾಕಿ 1400 ಚೀಲ ಶುಂಠಿ ಬೆಳೆದೆ. ನಾನು ಶುಂಠಿನ ಬೆಳೆದು 700 ರೂಪಾಯಿರಂತೆ ನಾನು ಮಾರಾಟ ಮಾಡಿದೆ. ಆಗ ನನಗೆ ಸುಮಾರು 8-9 ಲಕ್ಷ ನನಗೆ ಹಣ ಬಂತು. ಆ ಹಣ ಬಂದಾಗ ಆ ಹಣನ ಬಹಳ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂಡು ಬಂದ್ವಿ. ಹಾಗೇನೆ ಶುಂಠಿ ಹಾಕಿದ ನಂತರ ಆ ಶುಂಠಿ ತೆಗೆದೆ. ಆ ಶುಂಠಿನ ತೆಗೆದು ನಂತರ ನಾನು ಬೇರೆ ಬೇರೆ ಬೆಳೆನ ಬೆಳೀಲಿಕ್ಕೆ ಶುರು ಮಾಡಿದೆ. ಹಣನ ಸರಿಯಾದ ರೀತಿಯಲ್ಲಿ ಬಳಸ್ತೆ ಅಂದ್ರಲ್ಲ, ಏನದು ಸರಿಯಾದ ರೀತಿ ಬಳಕೆ ಅಂದ್ರೆ? ನಮಗೆ ಒಂದು ಮನೆ ಇರಲಿಲ್ಲ, ಒಂದು ಮನೆನ ಮಾಡಿಕೊಂಡ್ವಿ. ನಂತರ ಭೂಮಿಗೆ ನಮಗೆ ಮಿಷನ್ ಇರಲಿಲ್ಲ, ಬೇರೆ ಡೀಸೆಲ್ ಮೋಟರ್ನಲ್ಲಿ ನಾವು ಹೊಡಿತಾ ಇದ್ವಿ. ಹಾಗೆ ಒಂದು ಕರೆಂಟ್ ಮಿಷನ್ನು ಸಹ ಅದರಲ್ಲಿ ಅಳವಡಿಸ್ಕೊಂಡ್ವಿ. ನಂತರ ಎಲ್ಲ ಆಟೋಮೆಟಿಕಲಿ ಸ್ಪ್ರಿಂಕ್ಲರ್ ಲೈನನ್ನು ನಾವು ಮಾಡಿಕೊಂಡ್ವಿ. ನೀರಿನ ವ್ಯವಸ್ಥೆನ ಬಹಳ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ವಿ. ಅಂದ್ರೆ ಬೋರ್ವೆಲ್ ನೀರ ಅಥವಾ? ಇಲ್ಲ, ಕಾವೇರಿ ನದಿ ಪಕ್ಕದಲ್ಲಿರೋದ್ರಿಂದ ಭೂಮಿ, ಹಾಗೆ ಕಾವೇರಿ ನದಿಯಿಂದ ನಾವು ನೀರನ್ನ ತಗೊಳ್ತಿದ್ವು ವ್ಯವಸಾಯಕ್ಕೆ. ಈಗಲೂ ನಿಮ್ಗೆ ಅಷ್ಟೇ ಜಮೀನ್ ಇರೋದ ಅಥವಾ? ಇವಾಗಲೂ ಅಷ್ಟೇ ಜಮೀನ್ ಇರೋದು. 4 ಎಕರೆ 4 ಎಕರೆ 10 ಕುಂಟೆ ಜಮೀನ್ ಐತೆ. ನಂತರ ಅದಕ್ಕೆ ಒಂದು 3 ಎಕರೆಗೆ ಅಡಿಕೆ ಹಾಕಿದ್ವಿ. 2000 ಇಸ್ವಿನಲ್ಲಿ 3 ಎಕರೆಗೆ ಅಡಿಕೆ ಹಾಕಿದ್ವಿ. ಸುಮಾರು 1800 ಅಡಿಕೆ ಗಿಡ ಇದಾವೆ ನಮ್ಗೆ. ಇವಾಗ ಆ ಜಮೀನಿಂದ ಒಳ್ಳೆ ಉತ್ಪತ್ತಿ ಬರ್ತಾ ಐತೆ ಇವಾಗ. ಈಗ ಶುಂಠಿ ಆರಂಭದಲ್ಲಿ ಬೆಳೆದ್ರಿ, 7-8 ಲಕ್ಷ ರೂಪಾಯಿ ದುಡ್ಡಾಯ್ತು ಒಂದು ಬೆಳೆನಲ್ಲಿ. ಹೌದು. ನಂತರ ಶುಂಠಿ ಬೆಳೆದಿಲ್ವಾ? ನಂತರನು ಶುಂಠಿ ಬೆಳೆದ್ವಿ. ನಮ್ಮ ಜಮೀನ್ ಬಿಟ್ಟು ಬೇರೆ ಪಕ್ಕದ ಜಮೀನೆಲ್ಲ ಮಾಡಿಕೊಂಡು ಬೆಳೆದೆ ಒಂದು ಎರಡು ವರ್ಷ. ತದನಂತರ ನಾನು ಎಲ್ ಐ ಸಿ ಏಜೆಂಟ್ ಆಗೂ ವರ್ಕ್ ಮಾಡಿದೆ. ಹಾಗಾಗಿ ನಾನು ಮತ್ತೆ ಭೂಮಿ ಆ ಕಡೆ ಎಲ್ಲ ಫಲವತ್ತತೆನ ಕಳ್ಕೊಳ್ತದ್ದು. ಅದು ಒಂದು ಸಲ ಶುಂಠಿ ಹಾಕಿದ್ರೆ ಮತ್ತೆ ಶುಂಠಿ ಹಾಕಿದಾಗ ಅಷ್ಟೊಂದು ಇಳುವರಿ ಬರಲ್ಲ, ಕಾಯಿಲೆಗಳು ಜಾಸ್ತಿ ಆಯಿತು. ಹಾಗಾಗಿ ಮತ್ತೆ ನಾವು ಅದನ್ನ ಮಾಡ್ತಾ ಮಾಡ್ತಾ ಹೋದ್ರೆ ಅದರಲ್ಲಿ ನಾವು ಲಾಸ್ ಅನುಭವಿಸ್ಬೇಕಾಗುತ್ತೆ ಅಂತ ದೃಷ್ಟಿ ಇಟ್ಕೊಂಡು ಮತ್ತೆ ಶುಂಠಿ ಬೇಸಾಯನ ಬಿಟ್ಬಿಟ್ಟೆ. ನಾನು ಅಡಿಕೆ ಹಾಕ್ದೆ, ಅಡಿಕೆ ಒಳಗಡೆ ಬಾಳೆ ಹಾಕಿದ್ವಿ, ಬಾಳೆನಲ್ಲಿ ಒಳ್ಳೆ ಆದಾಯ ಬರ್ತಾ ಇತ್ತು ನಮಗೆ. ಮತ್ತೆ ಬಾಳೆನ ತೆಗೆದ್ವಿ ಅಡಿಕೆಯಿಂದ, ಬಾಳೆನ ತೆಗೆದು ಮತ್ತೆ ನಾವು ಕಾಫಿ ಗಿಡನ ಹಾಕಿದ್ವಿ. ಕಾಫಿ ಗಿಡನು ತುಂಬಾ ಚೆನ್ನಾಗಿ ಬಂತು. ಮತ್ತೆ ನಾವು 4 ಎಕರೆ 10 ಕುಂಟೆನಲ್ಲಿ 3 ಎಕರೆನಲ್ಲಿ ನಮ್ದು ಅಡಿಕೆ ಐತೆ, ಮತ್ತೆ 1.25 ಎಕರೆನಲ್ಲಿ ತೆಂಗೈತೆ, ಮತ್ತೆ ಇನ್ ಬಾಕಿದು ಸಿಲ್ವಾರ ಹಾಕಿದೀನಿ. ಇಷ್ಟು ಜಮೀನಿನಲ್ಲಿ ನಾವು ಇವತ್ತಿನ ಒಂದು ಇದರಲ್ಲಿ ಸುಮಾರು 8-9 ಲಕ್ಷ ದುಡ್ಡು ನಮ್ಗೆ ಬರ್ತಾ ಐತೆ ಸರ್. ವೃಕ್ಷಾಧಾರಿತ ಕೃಷಿ, ಹೌದು, ವೃಕ್ಷಗಳನ್ನ ಹೆಚ್ಚು ಬೆಳೆಯೋ ಪ್ರಯತ್ನ ತಾವು ಮಾಡಿದಿರಿ, ಹೌದು. ಇದ್ರ ಬಗ್ಗೆ ಆಲೋಚನೆ ಹೇಗ್ ಬಂತ ನಮ್ಗೆ? ಈಗ ನಾವು ಏನಾದ್ರು ಮುಂದಿನ ಒಂದು ಭವಿಷ್ಯನ ಯೋಚನೆ ಮಾಡಿ ನಾವು ಹೆಚ್ಚು ಹೆಚ್ಚು ಮರಗಳನ್ನ ಬೆಳೆದಾಗ ನಮ್ಗೆ ಅದರಲ್ಲಿ ಆದಾಯ ಒಂದ್ ಕಡೆ ಆದ್ರೆ ಮತ್ತೆ ಆ ಭೂಮಿನ ಅಲ್ಲಿ ಬೀಳ್ತಕ್ಕಂತ ಎಲೆ ಅದು ಇದ್ರಿಂದ ನಮ್ಮ ಭೂಮಿ ಫಲವತ್ತತೆನೂ ಹೆಚ್ಚುತ್ತೆ, ಮತ್ತೆ ಭೂಮಿ ಒಣಗದಿಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡೆ ನಾನು, ಒಂದು ದೃಷ್ಟಿ. ಇನ್ನೊಂದು ತೇಗದ ಗಿಡಗಳನ್ನು ಹಾಕಿದ್ದೀನಿ ನಾನು, 150 ತೇಗದ ಮರಗಳಿದ್ದಾವೆ. ನಾನು ಆ ತೇಗದ ಮರನ ಏನಕ್ಕೆ ಹಾಕ್ತೆ ಅಂತ ಅಂದಾಗ ನಾವು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಬಹಳ ಬಡತನದಲ್ಲಿದ್ವಿ. ಆ ಬಡತನದಲ್ಲಿದ್ದಾಗ ನಾವು ಒಂದು ಮರನ ನಾವು ತಗೊಳ್ಳತ್ತೆ ಆಗದೆ ಇರತಕ್ಕಂಥ ಸಂದರ್ಭ ಇತ್ತು. ಆ ಮನೆ ಕಟ್ಟಲಿಕ್ಕೆ ಮರನ ತಗೊಳ್ಳದೆ ಇರತಕ್ಕಂಥ ಸಂದರ್ಭ ಇದ್ದಂಥ ಸಂದರ್ಭದಲ್ಲಿ ನಾನು ಅವತ್ತೇ ಯೋಚನೆ ಮಾಡಿದ್ದೆ, ನಾವೇನಾದ್ರು ಮುಂದೆ ನಾವು ಮನೆ ಕಟ್ಟಬೇಕು ಅಂತ ಅಂದರೆ ನಾವೇ ಸ್ವಂತನ ಮರನ ಬೆಳ್ಕೋಬೇಕು ಅಂತ ಒಂದು ಯೋಚನೆ ಮಾಡಿದ್ದೆ. ಅದಕ್ಕೋಸ್ಕರ ತೇಗದ ಮರ ಹಾಕ್ತೆ ಒಂದು, ಮತ್ತೆ ಹೆಬ್ಬೆವನ್ನ ಹಾಕ್ತೆ ಒಂದು 25 ಗಿಡ ಹಾಕ್ತೆ. ಇರೋದೇ 4 ಎಕರೆ 10 ಕುಂಟೆ ಅಲ್ಲ, ಅದಕ್ಕೆ ಗಾಳಿ ಬೆಳಕು ಎಲ್ಲದೂ ಬೇಕಾಗಿರೋದ್ರಿಂದ ನಾವು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನೇ ಹಾಕೊಳ್ತಾ ಇದ್ದೆ. ಒಂದು 25 ಮರನ ಹೆಬ್ಬೆವಿದಾವೆ ಇವತ್ತು. ಆ ಹೆಬ್ಬೆವನ್ನು ಯಾಕೆ ಹಾಕ್ತೆ ಅಂದರೆ ಅದು ಎಲೆನ ಉದುರಿದ್ರೆ ಅದರಲ್ಲಿ ಒಳ್ಳೆ ಫಲವತ್ತತೆ ಇರುತ್ತದೆ, ಮತ್ತೆ ಭೂಮಿಗೆ ಯಾವುದೇ ರೀತಿ ಹಾನಿಯಾಗಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಹೆಬ್ಬೆವನ ಹಾಕ್ತೆ. ಮತ್ತೆ ಸಿಲ್ವಾರನ್ನು ಹಾಕ್ತೆ. ಸಿಲ್ವಾರ ಏನಕ್ಕೆ ಹಾಕ್ತೆ ಅಂತ ಅಂದರೆ ಅದು ಸ್ವಲ್ಪ ಕಲ್ಲು ಭೂಮಿ ಇತ್ತು, ಆ ಭೂಮಿನಲ್ಲಿ ಸ್ವಲ್ಪ ಬೆಳೆ ಯಾವುದೇ ರೀತಿ ಬೆಳೆ ಅದರಲ್ಲಿ ಬರ್ತಿರಲಿಲ್ಲ, ಚೆನ್ನಾಗಿ ಬರ್ತಿರಲಿಲ್ಲ, ಹಾಗಾಗಿ ಸಿಲ್ವಾರನ್ನು ಹಾಕ್ತೆ. ಆ ಸಿಲ್ವಾರ ಹಾಕ್ಬಿಟ್ಟು ಅದಕ್ಕೆ ಮೆಣಸು ಹಾಕಿದ್ದೀನಿ ಇವಾಗ, ಅದರೊಳಗಡೆ ಕಾಫಿನೂ ಆಯ್ತು. ಈಗ ಮತ್ತೆ 1.25 ಎಕರೆನಲ್ಲಿ ತೆಂಗು ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಅಲ್ಲಿ ಮತ್ತೆ ನಾನು ಇನ್ನೊಂದು ಯೋಚನೆ ಮಾಡಿದೆ. ನಾವು ಇರೋದು ಹಳ್ಳಿನಲ್ಲಿ, ನಮ್ಮಪ್ಪ ಅಮ್ಮ ವಯಸ್ಸಾದಂಥ ಕಾಲದಲ್ಲಿ ಅಥವಾ ನಾವೇ ವಯಸ್ಸಾದಂಥ ಕಾಲದಲ್ಲಿ, ನಾವು ಸಿಟಿಗಳು ದೂರ ಇರ್ತವೆ, ಯಾವುದೇ ಹಣ್ಣು ಹಂಪ್ಲ ನಮಗೆ ನಮ್ಮ ಜಮೀನಲ್ಲೇ ನಾವು ಬೆಳ್ಕೋಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು 10 ಥರದ ಒಳ್ಳೊಳ್ಳೆ ಫ್ರೂಟ್ಸ್ನ ಗಿಡನ ಹಾಕಿದ್ವಿ. ಅವೆಲ್ಲವೂ ಇವ ಹಣ್ಣು ಬರ್ತಾ ಐತೆ. ಒಳ್ಳೊಳ್ಳೆ ಫ್ರೂಟ್ ಅಂದ್ರೆ ಯಾವ್ಯಾವ್ದು? ಒಂದು ಮಾವು ಐತೆ, ಮತ್ತೆ ದಾಳಿಂಬೆ ಐತೆ, ಮತ್ತೆ ಸಪೋಟ ಐತೆ, ಮತ್ತೆ ಮ್ಯಾಂಗೋಸ್ಟ್ರೀನ್ ಐತೆ, ಮತ್ತೆ ಗೋವಾ ಆಪಲ್ ಐತೆ, ಆಮೇಲೆ ಮರ್ಸೇಬ್ ಐತೆ, ಆಮೇಲೆ ಚೆರ್ರಿ ಹಣ್ಣೈತೆ, ನೇರಳೆ, ಮೋಸಂಬಿ ಐತೆ, ಹಲ್ಸ್ ಐತೆ, ಚಿತ್ಲೆ ಗಿಡ ಐತೆ. ಎಲ್ಲದು ನಮ್ಮ ತೋಟದಲ್ಲಿ ಸಿಗ್ಬೇಕು ಅಂತ. ಅಕಸ್ಮಾತ್ ಯಾರು ನೆಂಟರಿಷ್ಟರು ಅಥವಾ ಮಕ್ಕಳುಗಳು ಅಥವಾ ನಮ್ಮ ತಂದೆ ತಾಯಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ರೀತಿ ಹಣ್ಣು ಇರಬೇಕು. ಅವರು ವಯಸ್ಸಾದಂತ ಕಾಲದಲ್ಲಿ ಅವರು ಯಾವ ಮಕ್ಕಳ ಹತ್ರನೂ ಅದು ಇದು ಅಂತ ಕೇಳಬಾರ್ದು, ಎಲ್ಲದೂ ಇಲ್ಲೇ ಸಿಗ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಆ ಹಣ್ಣಿನ ಗಿಡ ಹಾಕ್ತೆ. ತೆಂಗಿನ ತೋಟದೊಳಗಡೆ ಹಾಕಿದ್ದೀನಿ. ಇದಿಷ್ಟೇ ಅಲ್ಲ, ನನ್ನ ಅಪ್ಪ ಅಮ್ಮ ವಯಸ್ಸಾದಂತ ಕಾಲದಲ್ಲಿ ಅವರು ಯಾವ ಮಕ್ಕಳ ಹತ್ರನೂ ಅವರು ಹಣಕ್ಕೆ ಕೇಳಬಾರ್ದು, ಹಣಕ್ಕೆ ಬೆಗ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೆ ಒಂದು ಫ್ಲೋರ್ ಮಿಲ್ ಇಟ್ಕೊಟ್ಟಿದ್ದೆ. ಅವಾಗಲೇ ನಮ್ಮ ಕೃಷಿನಲ್ಲಿ ಬಂದಂಥ ಆದಾಯದಲ್ಲೇ ಅವ್ರಿಗೆ ಫ್ಲೋರ್ ಮಿಲ್ ಇಟ್ಕೊಟ್ಟಿದ್ವಿ. ಮತ್ತೆ ಹಾಗೇನೆ ಅಡಿಕೆ ಪಟ್ಟೆಗಳು ಬೀಳ್ತಾವಲ್ಲ, ಆ ಅಡಿಕೆ ಪಟ್ಟೆಗಳು ವೇಸ್ಟ್ ಆಯ್ತಾವಲ್ಲ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಇದರಲ್ಲೇ ಯಾಕೆ ಒಂದು ಪ್ಲೇಟ್ಸನ್ನು ಮಾಡಬಾರ್ದು, ಅದರಲ್ಲೇ ಯಾಕೆ ನಮಗೆ ಉತ್ಪತ್ತಿನ ಮಾಡಿಕೊಂಡು ಆದಾಯನ ಹೆಚ್ಚಿಸ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು ಅಡಕೆ ಪಟ್ಟೆ ಮಿಷನ್ನು, ಪ್ರೆಸ್ಸಿಂಗ್ ಮಿಷನ್ನು, ಅದನ್ನು ಒಂದು 4 ಮಿಷನ್ ಇಟ್ಕೊಂಡಿದ್ವಿ. ಅದನ್ನು ನಮ್ಮ ಅಪ್ಪ ಅವರು ಫ್ರೀ ಇದ್ದಾಗ, ನಮ್ಮ ತಾಯಿ ಫ್ರೀ ಇದ್ದಾಗ ಮಾಡೋರು, ಮತ್ತೆ ನಾವು ಫ್ರೀ ಇದ್ದಾಗೆಲ್ಲ ನಾವು ಅದನ್ನ ಮಾಡ್ತೀವಿ. ಈಗ ಮಾಡ್ತಿಲ್ವಾ? ಇವಾಗ್ಲೂ ಮಾಡ್ತಾ ಇದೀವಿ. ಇವಾಗ್ಲೂ ಮಾಡ್ತಾ ಇದೀವಿ. ಮತ್ತೆ ನಾನು ಈ ಕೃಷಿನಲ್ಲಿ ಇಷ್ಟೆಲ್ಲ ಒಂದು ಯೋಚನೆ ಮಾಡ್ಲಿಕ್ಕೆ ಕಾರಣ, ನನ್ನ ಕೃಷಿ ಕ್ಷೇತ್ರದ ಗುರುಗಳಾದಂತಹ MC ರಂಗಸ್ವಾಮಿ ಅವರು ಕಾರಣ ಇದಕ್ಕೆ. ನಾನು ಅವ್ರ ತೋಟಕ್ಕೆ ಹೋಗ್ತಿದ್ದೆ, ಅವರು ಬಹಳ ನನ್ನನ್ನು ಪ್ರೀತಿಯಿಂದ ನನ್ನನ್ನು ಮಾತಾಡಿಸ್ತಿದ್ರು, ಕರೀತಿದ್ರು. ಇವಾಗ್ಲೂ ಅಷ್ಟೇ, ಅವಾಗ್ಲೂ ಅಷ್ಟೇ. ದೊಡ್ಡ ಮಗ್ಗೆ ರಂಗಸ್ವಾಮಿಗಳು. ಹೌದು, ದೊಡ್ಡ ಮಗ್ಗೆ ರಂಗಸ್ವಾಮಿಗಳು. ಅವರೇ ನನಗೆ ಏಲಕ್ಕಿನ ಹಾಕಿ ಪಾಲಕ್ಷ ಅಂತ ಅವ್ರು ಹೇಳಿದ್ರು. 2 ಎಕರೆ ಅಡಿಕೆ ತೋಟದೊಳಗೆ ಹಾಕಿದ್ದೆ. ಸುಮಾರು 12-13 ಅಡಿ ವರೆಗೂ ಅದು ಏಲಕ್ಕಿ ಬೆಳೆದಿತ್ತು. ಒಂದ್ ಗಿಡದಲ್ಲಿ ಒಂದ್ ಸತಿ ಕೂದ್ರೆ 1.5-2 ಕೆಜಿಯಷ್ಟು ಕಾಯಿ ಸಿಗದದು. ಈಗ ನಮ್ಮ ರೈತರುಗಳು ಮಧ್ಯವರ್ತಿಗಳ ಹಾವಳಿಗೆ ನಾವು ಸಿಗ್ತೀವಿ ಅಂತ ಒಂದು ಅನ್ಕೊಂಡಿದ್ವಿ. ಆದ್ರೆ ಒಂದೊಂದ್ಸಲ ಪ್ರಕೃತಿಯ ವಿಕೋಪಕ್ಕೂ ನಾವು ರೈತರು ತುತ್ತಾಗ್ತೀವಿ ಅಂತ ನನಗೆ ಅವಾಗಲೇ ಅರಿವಾಗಿದ್ದು. ಹೋದ ವರ್ಷ, ಅದರಿಂದ ಆಚೆ ವರ್ಷ ಎಲ್ಲ ಕಾವೇರಿ ನದಿ ಹೆಚ್ಚು ಹೆಚ್ಚು ತುಂಬಲಾಗಿ ನನ್ನ ಜಮೀನಿಗೆ ಸುಮಾರು 4-5 ಅಡಿ ಅಂತರದಲ್ಲಿ ಆ ನೀರು ಬರಲಾಗಿ ಏಲಕ್ಕಿ ಹೋಯ್ತು. ನಾನೇನು ಅದಕ್ಕೇನು ಕುಗ್ಗಲಿಲ್ಲ, ತಗ್ಲೂ ಇಲ್ಲ. ಕಾರಣ ಏನಪ್ಪ ಅಂದರೆ, ಆ ಭೂಮಿ ಕೊಡ್ತಾ ಇತ್ತು, ಭೂಮಿ ಮತ್ತೆ ತಗೊಂಡೈತೆ, ಮತ್ತೆ ಕೊಡ್ಬೋದು ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಸುಮಾರು ಅದರಿಂದ ಹೆಚ್ಚು ಕಡಿಮೆ 25 ಲಕ್ಷದಷ್ಟು ಲಾಸ್ ಆಗಿರ್ಬೋದು. 25 ಲಕ್ಷದಷ್ಟು. ಕಾರಣ ಏನಪ್ಪ ಅಂತ ಅಂದರೆ, ಒಂದು ಕುಯಿಲ್ಗೆ 10 ಕ್ವಿಂಟಲ್ ಏಲಕ್ಕಿನ ಕುಯ್ತಾ ಇದ್ವಿ. ನಮ್ಮ ತೋಟಕ್ಕೆ ಹಲವಾರು ಬಾರಿ ಮಡಿಕೇರಿಯವರು, ವಿರಾಜಪೇಟೆಯವರು, ತುಂಬಾ ಜನ ಕೊಡಗ್ನವ್ರು ಬಂದು ನೋಡ್ತಾ ಇದ್ರು. ಮತ್ತೆ ಏಲಕ್ಕಿ ಬೆಳೆಯುವ ಸಾಹಸ ಮಾಡ್ಲಿಲ್ವಾ? ಅಲ್ಲ, ಮತ್ತೆ ಬೆಳಿಲಿಕ್ಕೆ ಅಂತ ಅಂದ್ರೆ, ಇದು 1 ವರ್ಷ ಬಂತು ಕಾವೇರಿ ನದಿ, ಮತ್ತೆ 2ನೇ ವರ್ಷನೂ ಬಂತು. ಹಾಗಾಗಿ 1 ವರ್ಷ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೀವಿ. ಕುಮಾರಸ್ವಾಮಿಗಳ ವ್ಯವಸಾಯದಲ್ಲಿ ಸಂಪಾದನೆ ಸಾಧ್ಯ ಇಲ್ಲ ಅನ್ನೋದೇ ತಾನೇ ಈಗಿನ ರೈತರ ಅಳಲು. ನೀವು ವ್ಯವಸಾಯದಲ್ಲೇ ಸಂಪಾದನೆ ಮಾಡಿದೀನಿ ಗಂಟಾಘೋಷವಾಗಿ ಹೇಳ್ತೀರಿ. ಹೌದು, ನಾನು ನಿಮಗೆ ಸಾಧ್ಯವಾದ್ದು ಬೇರೆಯವ್ರಿಗೆ ಯಾಕೆ ಸಾಧ್ಯ ಆಗ್ತಿಲ್ಲ? ಇಲ್ಲ, ಎಲ್ಲಾರ್ಗೂ ಮಾನಸಿಕ ಸ್ಥಿತಿ, ಮಾನಸಿಕ ಯೋಚನೆ ಅದಲ್ಲ, ಆ ಯೋಚನೆ ಸರಿಯಾದ ರೀತಿ ಯೋಚನೆ ಮಾಡಿದ್ರೆ ಎಲ್ರಿಗೂ ಸಾಧ್ಯ ಆಗುತ್ತೆ. ನಾವು ಒಂದು ಯೋಚನೆ ಮಾಡಿದ್ದೇನು, ನನ್ನ ಸ್ನೇಹಿತರು ಕೆಲ್ಸಕ್ಕೆ ಸೇರಿದ್ರು, ಅವರೆಲ್ಲರೂ ಸುಮಾರು ಜನ 2-3 ಜನ ಕ್ಲಾಸ್ 1 ಆಫೀಸರ್ ಆಗಿದ್ದಾರೆ. ನಾನು ಅವ್ರನ್ನ ನೋಡ್ತಾ ಇದ್ದೆ, ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ನೋಡು, ಅವರು ಬೆಳಗ್ಗೆ 9-10 ಗಂಟೆಯಿಂದ 5-6 ಗಂಟೆವರೆಗೆ ಅವ್ರು ಕೆಲಸ ಮಾಡ್ತಾರೆ. ಮತ್ತೆ ಕೆಲಸದ ಒತ್ತಡ ಇದ್ದಾಗ ಅವರು ರಾತ್ರಿ ಸತಿನೂ ಕೆಲಸ ಮಾಡ್ತಾರೆ. ಹಾಗೇನೆ ನಾವು ಬೆಳಗ್ಗಿನ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಯಾತಕ್ಕೆ ಕೆಲಸ ಮಾಡಬಾರ್ದು? ಆ ಕೆಲಸ ಮಾಡಿದ್ರೆ ನಮ್ಗೆ ಯಾತಕ್ಕೆ ವ್ಯವಸಾಯ ಫೇಲ್ಯೂರ್ ಆಗುತ್ತೆ, ಯಾತಕ್ಕೆ ಬರ್ತನ ಬರುತ್ತೆ ಅಂತ ಯೋಚನೆ ಮಾಡಿ ಇವತ್ತು ಸಮೇತ ನಾವು ಬೆಳಗ್ಗೆ ಏನ್ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಇಂದ ಸಂಜೆವರೆಗೂ ನಿರಂತರವಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ, ನಿರಂತರವಾಗಿ ಬೆಳೆ ಬೆಳೀತಾ ಇದೀವಿ, ಇವತ್ತು ಚೆನ್ನಾಗಿದ್ದೀವಿ ಸರ್. ಹೇಳಿ ಕುಮಾರಸ್ವಾಮಿಗಳೇ, ಅಡಿಕೆ ತೋಟನ ಯಾವ ತರ ಅಭಿವೃದ್ಧಿ ಮಾಡ್ಕೊಂಡ್ರಿ, ಯಾವ ತಳಿ ಹಾಕಿದ್ರಿ, ಹೇಗೆ? ತೀರ್ಥಹಳ್ಳಿ ಅಡಿಕೆ ಅಂತ ಅಂದ್ಬಿಟ್ಟು ಒಂದ್ ತಳಿ ಇತ್ತು, ಅದೇ ತಳಿನ ನಾನೆಲ್ಲ ಹಾಕಿದ್ದೀನಿ. ನಾನು ಅದನ್ನ ಹಾಕ್ದಾಗ ನಮ್ಗೆ ಸುಮಾರು 6 ವರ್ಷಕ್ಕೆ ಅದು ಫಸಲು ಬರಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ 7-8 ವರ್ಷದಿಂದ ಅದು ಚೆನ್ನಾಗಿ ಫಸಲು ಬಂತದು. ಏನ್ ಅಂತರದಲ್ಲಿ ಹಾಕೊಂಡಿದ್ರಿ? ನಾನು 8 ಅಡಿ 8 ಅಡಿ ಅಂತರದಲ್ಲಿ ಹಾಕಿದ್ದೆ. ಆ 8 ಅಡಿ 8 ಅಡಿ ಅಂತರದ ಮಧ್ಯದಲ್ಲಿ ನಾನು ಏಲಕ್ಕಿನ ಹಾಕಿದ್ದೆ. ಏಲಕ್ಕಿ ಅದೇ ಫ್ಲಡ್ ಬಂದು ಹೋಯ್ತು. ಮತ್ತೆ ಅದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆ ಮಾಡಿದೀವಿ. ಈ ವ್ಯವಸಾಯದಲ್ಲೇ ನಾವು ಅಭಿವೃದ್ಧಿ ಆಗ್ಬೇಕು ಇಡೀ ಕುಟುಂಬ ಅಂತ ಒಂದು ಯೋಚನೆ ಮಾಡಿದೆ. ವ್ಯವಸಾಯದಲ್ಲೂ ಸಮೇತ ಕೊನೆ ಅವಧಿನಲ್ಲೂ ನಮಗೆ ಹೆಚ್ಚು ಹೆಚ್ಚು ಹಣ ಬರಬೇಕು ಅನ್ನೋ ರೀತಿ ನಾವು ಮಾಡಬೇಕು ಅಂತ ಒಂದು ಯೋಚನೆ ಮಾಡಿ ನಾನು ಶ್ರೀಗಂಧನ ಆಯ್ಕೆ ಮಾಡಿಕೊಂಡೆ. ನಾನು ಶ್ರೀಗಂಧನೂ ಹಾಕಿದ್ದೀನಿ. ಸುಮಾರು 350 ಮರನ ಶ್ರೀಗಂಧ ಇದಾವೆ. ಸಾಕಷ್ಟು ಮರಗಿಡಗಳನ್ನು ತುಂಬಿದಿರಲ್ಲ, ಅದರಿಂದ ಒಂದು ತಾವು ಹೇಳಿದ ಹಾಗೆ ನಿವೃತ್ತಿ ವೇತನ ಅನ್ನೋ ರೀತಿನ ನಿಮಗೂ ಸಿಗುತ್ತೆ ಒಂದು. ಅದರಿಂದ ಜಮೀನಿಗೆ ಏನ್ ಅನುಕೂಲ ಆಗಿದೆ, ಪರಿಸರಕ್ಕೆ ಏನ್ ಅನುಕೂಲ ಆಗಿದೆ, ನಿಮ್ಮ ವ್ಯವಸಾಯಕ್ಕೆ ಏನ್ ಅನುಕೂಲ ಆಗಿದೆ ಅಂತೀರಿ? ನೋಡಿ, ಪರಿಸರಕ್ಕೆ ಈಗ ಹಣ್ಣು ಹಂಪ್ಲ ಗಿಡಗಳನ್ನ ಹಾಕಿದೀವಿ, ಅವನ್ನ ಎಲ್ಲವೂ ನಾವೇ ಉಪಯೋಗಿಸಕ್ಕಾಗಲ್ಲ. ನೋಡಿ, ಹಕ್ಕಿ ಪಕ್ಷಿಗಳು ಸಮೇತ ಆಹಾರ ಆಗತ್ತೆ. ಒಂದು ಮತ್ತೆ ಮರ ಗಿಡಗಳನ್ನ ನೆಟ್ಟಿರೋದ್ರಿಂದ ನನ್ನ ಭೂಮಿ ಒಣಗಲ್ಲ, ತಂಪಾಗಿರುತ್ತೆ. ಮತ್ತೆ ಆ ಒಂದು ನೀರಿನ ತಡೆ ಹಿಡಿದು ತೇವಾಂಶ ಯಾವಾಗಲೂ ಇರುತ್ತೆ. ಎರಡು ಅನುಕೂಲ ಆಯ್ತು. ಮತ್ತೆ ಹಾಗಾಗಿ ಒಳ್ಳೆ ಗಾಳಿ ಬೆಳಕು, ನಾವು ಎದ್ದ ತಕ್ಷಣ ನಾವೆಲ್ಲರೂ ಸಮೇತ ನಾವು ನಮ್ಮ ತೋಟದಲ್ಲೇ ವಾಕ್ ಮಾಡ್ತೀವಿ. ನನ್ನ ಅಣ್ಣ, ನನ್ನ ತಮ್ಮ, ನಾವು ಎಲ್ಲರೂ. ಒಳ್ಳೆ ಗಾಳಿ ಇರುತ್ತೆ, ಒಳ್ಳೆ ವಾತಾವರಣ ಇರುತ್ತೆ, ನಮ್ಮ ಆರೋಗ್ಯಕ್ಕೂ ಅನುಕೂಲ, ನಮ್ಮ ಆರ್ಥಿಕ ಪರಿಸ್ಥಿತಿಗೂ ಅನುಕೂಲ. ನಿಮ್ಗೀಗ ಪ್ರಧಾನವಾಗಿ ಆದಾಯ ತಂದ್ಕೊಡ್ತಾ ಇರೋ ಬೆಳೆ ಅಡಿಕೆ ಒಂದು, ಅಡಿಕೆ ಆಮೇಲೆ ತೆಂಗು, ಕಾಫಿ. ಕಾಫಿನೂ ಇದೆಯಾ? ಕಾಫಿನೂ ಐತೆ. ಕಾಫಿನೂ ನೋಡಿ, ಒಂದು ಒಂದು ವರ್ಷದಲ್ಲಿ ನಾನು ಸುಮ್ಮನೆ ಹೇಳಲ್ಲ ಯಾವುದನ್ನು, ನಮ್ದೆಲ್ಲ ಪರಿಪೂರ್ಣವಾಗಿ ಲೆಕ್ಕ, ಲೆಕ್ಕ ಇಲ್ದೇ ಇರೋ ವ್ಯವಹಾರ ನಾವು ಮಾಡಿಲ್ಲ. ಲೆಕ್ಕನ ಇಟ್ಕೊಂಡಾಗ ಪ್ರತಿಯೊಬ್ಬ ರೈತನೂ ಅಭಿವೃದ್ಧಿ ಆಗ್ತಾನೆ. ಹಾಗಾಗಿ ನನ್ನ ಕಾಫಿನಲ್ಲಿ ಸುಮಾರು 80-100 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ದ. ಎಷ್ಟು ಕೆಜಿ ಕಾಫಿ ಕುಯ್ತೀರಿ ನೋಡಿ? ಹೋದ ವರ್ಷ ಒಂದು 20 ಚೀಲ ಡ್ರೈ ಇರೋದಿತ್ತು, ಅದು ಸುಮಾರು 3,500 ರೂಪಾಯಿನಲ್ಲಿ ಕೊಟ್ಟಿದ್ವಿ. ಪಾರ್ಚ್ಮೆಂಟ್ ಮಾಡ್ತೀರಾ? ಹಾಗೆ ನಾವು ಪಾರ್ಚ್ಮೆಂಟ್ ಮಾಡಕ್ ಆಗಲ್ಲ. ಕಾರಣ ಏನಂತ ಅಂದ್ರೆ, ನಮ್ದು ಕಡಿಮೆ ಇರೋದ್ರಿಂದ, ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾವೆಲ್ಲ ಚೆರಿನೇ ಮಾಡ್ಬೇಕಾಗತ್ತೆ. ಯಾವ್ದು ತಾವ್ ಹಾಕಿರೋದು? ಅರೇಬಿಕಾನ ರೋಬಸ್ಟ್? ರೋಬಸ್ಟ್. ರೋಬಸ್ಟ್ ಎಷ್ಟು ಗಿಡಗಳಿದೆ? ನಮ್ದು 4 ಅಡಿಕೆ ಗಿಡದ ಮಧ್ಯ ಹಾಕಿದೀವಿ, ಸುಮಾರು 2 ಎಕರೆನಲ್ಲಿ ಐತೆ ಅದು. ಕಾಫಿಯಿಂದ ಒಂದು ಆದಾಯ. ತೆಂಗು ಎಷ್ಟು ಬರುತ್ತೆ? ತೆಂಗು ಬಂದು ನಮ್ದು 44 ಗಿಡ ತೆಂಗಿನ ಗಿಡ ಐತೆ. ಮತ್ತೆ ನಾವು ಯೋಚನೆ ಮಾಡಿದ್ವಿ, ಎಣ್ಣೆ ಎಲ್ಲ ನಾವು ಊಟಕ್ಕೆ ಉಪಯೋಗಿಸ್ತಾ ಇದ್ವಿ ಮೊದಲು, ಇವಾಗೆಲ್ಲ ನಾವು ತೆಂಗಿನ ಎಣ್ಣೆನೆ ನಾವು ಉಪಯೋಗಿಸೋದು ಊಟಕ್ಕೆಲ್ಲ. ಯಾಕೆ? ನಮ್ಮ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ನಮ್ದೇ ಆದಂತ ಒಂದು ತೆಂಗಿನ ಮರಗಳು ಇರೋದ್ರಿಂದ ಒಂದು ಒಳ್ಳೆ ತಳ್ಳನ್ನ ನಾವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಎಣ್ಣೆನ ಬಿಡಿಸಿ ನಾವು ಊಟಕ್ಕೆಲ್ಲ ತೆಂಗಿನ ಎಣ್ಣೆನೆ ಉಪಯೋಗಿಸೋದು ನಾವು. ಆರೋಗ್ಯ ಏನಾದ್ರೂ ಉತ್ತಮ ಆಯ್ತಾ ತೆಂಗಿನ ಎಣ್ಣೆ ಬಳಸಕ್ಕೆ ಶುರು ಮಾಡಿದ್ರೆ? ಹೌದು, 100%. ನೋಡಿ, ಈಗ ನಮ್ಗೆ 45 ವರ್ಷ, ತುಂಬಾ ಆರೋಗ್ಯವಾಗಿದ್ದೀವಿ. ನಾನು ಮಾತ್ರ ಅದನ್ನು ಉಪಯೋಗಿಸ್ತಾ ಇಲ್ಲ, ನನ್ನ ತಂಗಿಯರ್ಗೂ ನಾನು ಅದನ್ನು ಉಪಯೋಗಿಸಿ ಅಂತ ಅಡ್ವೈಸ್ ಮಾಡಿ ನಾನೇ ಅದನ್ನ ಎಣ್ಣೆನ ಬಿಡಿಸ್ಕೊಂಡೋಗಿ ಫಸ್ಟ್ ಅವ್ರಿಗೂ ಸ್ಟಾರ್ಟ್ ಮಾಡಿದ್ದೀವಿ. ಅಡಿಗೆಗೂ ಬಳಸ್ತೀರಿ? ಅಡಿಗೆಗೂ ಬಳಸ್ತೀವಿ, ಮತ್ತೆ ತಲೆಗೂ ಹಾಕ್ತೀವಿ ಅದು ಕೊಬ್ಬರಿ ಎಣ್ಣೆನ. ಅದನ್ನ ನಾವು ಯಾತಕ್ಕೆ ಅದನ್ನ ಕೆಲವರು ಬಳಸಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರುತ್ತೆ ಅಂತ. ನೋಡಿ, ಅದನ್ನ ಸರಿಯಾದ ರೀತಿ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಪ್ರತಿಯೊಬ್ಬರೂ ಸಹ ಆ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾರೆ. ನಾವು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಬೇಕಾದ್ರೆ, ಊಟಕ್ಕೆ ಉಪಯೋಗಿಸ್ಬೇಕಾದ್ರೆ ಒಂದು ಸಿಸ್ಟಮ್ ಆಯ್ತು ಅದರಲ್ಲಿ. ನಾವು 10 ಕೆಜಿನ ಕೊಬ್ಬರಿನ ಹಾಕಿದ್ರೆ ಅದಕ್ಕೆ 3 ಕೆಜಿನ ಕಡಲೆ ಬೀಜ ಹಾಕ್ಬೇಕು, ಮತ್ತೆ ಅದಕ್ಕೆ 200 ಗ್ರಾಂ ಮೆಂತ್ಯ ಹಾಕ್ಬೇಕು, ಮತ್ತೆ 25 ಗ್ರಾಮ್ ಏಲಕ್ಕಿ ಹಾಕ್ಬೇಕು. ಇದನ್ನೆಲ್ಲ ಹಾಕ್ದಾಗ ನಮ್ಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ಲೇ ಬರಲ್ಲ. ಆ ಎಣ್ಣೆನ ಬಿಡಿಸಿದ ನಂತರ ಅದನ್ನ ಒಂದು 2-3 ದಿವಸ ಬಿಸಿಲಿನಲ್ಲಿ ಇಟ್ಟರೆ ಸಾಕು. ಒಂದು ಬೋಸಿನಲ್ಲಿ, ಒಂದು ದೊಡ್ಡ ಪಾತ್ರೆನಲ್ಲಿ, ಅದ್ರ ಮೇಲೆ ಒಂದು ವೈಟ್ ಬಟ್ಟೆ ಹಾಕ್ಬಿಟ್ಟು ಬಿಸಿಲ ಮೇಲೆ ಇಟ್ಟರೆ ಅದರಲ್ಲಿ ಇರ್ತಕ್ಕಂತ ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗುತ್ತೆ. ಮತ್ತೆ ನಮ್ಮ ಎಣ್ಣೆ ಎಷ್ಟು ದಿವಸ ಬೇಕಾದ್ರೂ ಇಟ್ಟರು ಚೆನ್ನಾಗಿರುತ್ತೆ. ಮಾಮೂಲಿ ಗಾಣದಲ್ಲಿ ಆಡಿಸ್ತೀರ? ಮಾಮೂಲಿ ಗಾಣದಲ್ಲಿ ಆಡಿಸ್ತೀವಿ. ಆ ಗಾಣಕ್ಕೆ ಆಡಿಸ್ಬೇಕಾದ್ರೆ ಯಾವುದೇ ರೀತಿ ನೀರನ್ನ ಹಾಕಿಸ್ಬಾರ್ದಷ್ಟೇ. ಕಾಳುಮೆಣಸು ವಿಳ್ಳೆದೆಲೆನೂ ಹಾಕೊಂಡಿದ್ದೀರಾ? ಕಾಳು ಮೆಣಸನ್ನು ಹಾಕಿದ್ದೀನಿ, ಅದಿನ್ನೂ ಮೆಣಸಿನ ಬರ್ತಾ ಇಲ್ಲ, ಎಲ್ಲೆಲ್ಲೋ ಒಂದೊಂದು ಬರ್ತಾ ಇದೆ ಅಷ್ಟೇ. ಕಾಳುಮೆಣಸು ಹಾಕಿದ್ದೀನಿ, ವಿಳ್ಳೆದೆಲೆ ನಮ್ಮ ಸ್ವಂತಕ್ಕೆ ಹಾಕೊಂಡಿದೀವಿ ಅಷ್ಟೇ. ಮನೆಗೆ ಹಾಕೊಂಡಿದೀವಿ. ನಿಮ್ ಮನೆಗೆ ಬೇಕಾದ್ನೆಲ್ಲ ಬೆಳ್ಕತಾ ಇದ್ದೀರಾ ಕುಮಾರಸ್ವಾಮಿಗಳೇ? ಹೌದು, 100%. ಯಾವುದಕ್ಕೂ ಮಾರುಕಟ್ಟೆ ಮೇಲಿನ ಅವಲಂಬನೆ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ನಾನು ತರಕಾರಿ ಸಮೇತ ನಾವೇ ಬೆಳಿಬೇಕು ಅಂತ ಒಂದು ಯೋಚನೆ. ಯಾಕೆಂದ್ರೆ ನಾವೇ ಫ್ರೆಶ್ ಆದ ತರಕಾರಿನ ಬೆಳ್ಕೋಬೇಕು, ನಾವು ಅದನ್ನ ಉಪಯೋಗಿಸ್ಬೇಕು ಅಂತ ನನ್ನ ಯೋಚನೆ. ಹಾಗಾಗಿ ಕೆಲವು ತರಕಾರಿನೂ ಸಮೇತ ಆ ರೋಡ್ ಸೈಡಲ್ಲೆಲ್ಲ, ತೋಟದ ರೋಡ್ ಸೈಡಲ್ಲೆಲ್ಲ ಹಾಕಿರ್ತೀವಿ, ಬೆಳ್ಕೊಳ್ತೀವಿ. ಮನೆ ಹತ್ರನೂ ಬೆಳ್ಕೊಳ್ತೀವಿ, ಮನೆ ಹತ್ರ ತುಂಬಾ ವಿಶಾಲವಾಗೈತೆ, ಎಲ್ಲ ಬೆಳ್ಕೊಳ್ತೀವಿ. ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ಹೆಣ್ಣು ಮಕ್ಕಳ ಸಹಕಾರ ಹೇಗಿದೆ? ಅಂದ್ರೆ ನಿಮ್ ಹೆಂಡತಿರದ್ದು ತುಂಬಾ ಚೆನ್ನಾಗೈತೆ, ಅವ್ರದ್ದು ತುಂಬಾ ಕೋಆಪರೇಟ್ ಮಾಡ್ತಾರೆ, ಎಲ್ರು ಕೋಆಪರೇಟ್ ಮಾಡ್ತಾರೆ. ಯಾಕೆಂದ್ರೆ ಇಡೀ ಮನೆ ಜನ ಎಲ್ಲ ಆ ನಿಟ್ಟಿನಲ್ಲಿ ಇರೋದ್ರಿಂದ ಹಾಗಾಗಿ ಎಲ್ರು ಕೋಆಪರೇಟ್ ಮಾಡ್ತಾರೆ. ಬಹಳ ಸಂತೋಷ ಆಗುತ್ತೆ, ಹೆಮ್ಮೆನೂ ಆಗುತ್ತೆ ಕುಮಾರಸ್ವಾಮಿಗಳೇ ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ. ಬಹುಶಃ ವಿದ್ಯಾವಂತರೆಲ್ಲ ಈ ತರ ಆಲೋಚನೆ ಮಾಡಿ ಒಟ್ಟಾಗಿ ಬದುಕಿದ್ರೆ